ಆತ್ಮೀಯ ಶ್ರೋತೃಗಳೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಏನು ಶತಮಾನೋತ್ಸವವನ್ನು ಆಚರಣೆಯನ್ನ ಮಾಡಿಕೊಳ್ತಾ ಇದೆಯೋ, ಈ ಹಿನ್ನೆಲೆಯಲ್ಲಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕಥೆಯನ್ನ ಹೇಳ್ತಾ ಇದ್ದಾರೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎಂ ಸೆಂಥಿಲ್ ಕುಮಾರ್ ಅವರು. ಯಾಕೆ ಇದನ್ನು ಕತೆ ಅಂತ ಹೇಳಿ ಕರೆದೆ ಅಂತ ಹೇಳಿದರೆ, ಇದಕ್ಕೆ 100 ವರ್ಷಗಳ ಇತಿಹಾಸ ಇದೆ. 100 ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಈ 100 ವರ್ಷಗಳ ಅವಧಿಯಲ್ಲಿ ನಮ್ಮ ಭಾರತೀಯ ಕಾಫಿ ರಂಗಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಕೊಡುಗೆಗಳನ್ನು ನೀಡಿದೆ, ಅನೇಕ ಮಹತ್ವದ ಕೆಲಸಗಳನ್ನು ಮಾಡಿದೆ. ಕರ್ನಾಟಕದಲ್ಲಿ ಇರುವಂತಹ ಈ ಒಂದು ಸಂಸ್ಥೆ ನಮ್ಮೆಲ್ಲರ ಹೆಮ್ಮೆಯೂ ಕೂಡ ಹೌದು. 100 ವರ್ಷಗಳನ್ನು ಪೂರ್ಣಗೊಳಿಸಿರುವಂತಹ ಈ ಸಂದರ್ಭದಲ್ಲಿ ಸಂಸ್ಥೆ ಶತಮಾನೋತ್ಸವವನ್ನು ಆಚರಣೆಯನ್ನು ಮಾಡಿಕೊಳ್ತಾ ಇದೆ. ಈ ಶತಮಾನೋತ್ಸವ ಯಾವಾಗ ನಡೀತಾ ಇದೆ, ಹೇಗೆ ನಡೀತಾ ಇದೆ ಅನ್ನುವುದರ ಜೊತೆಗೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಅನ್ನುವಂಥದ್ದು ಹೇಗೆ ಪ್ರಾರಂಭವಾಯಿತು, ಯಾಕೆ ಪ್ರಾರಂಭವಾಯಿತು, ಇಲ್ಲಿಯವರೆಗೆ ಹೇಗೆ ಅದು ನಡೆದುಕೊಂಡು ಸಾಧನೆಯನ್ನು ಮಾಡಿಕೊಂಡು ಬರ್ತಾ ಇದೆ ಅನ್ನುವಂತಹ ಕಥೆಯನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ಈ ಕಥೆಯನ್ನು ಈಗ ನಮಗೆ ತಿಳಿಸಿಕೊಡ್ತಾ ಇರತಕ್ಕಂಥವರು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎಂ ಸೆಂಥಿಲ್ ಕುಮಾರ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನಾಗಿ ನಾನು ಆಕಾಶವಾಣಿ ಹಾಸನವರಿಗೆ ನನ್ನ ಧನ್ಯವಾದಗಳನ್ನು ಹೇಳಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಸಂಸ್ಥೆ ಏನಿದೆ ಸರ್, ನಾನು ಆಗಲೇ ಹೇಳಿದೆ, ನಮ್ಮ ಭಾರತೀಯರು ಹಾಗೂ ಕನ್ನಡಿಗರ ಹೆಮ್ಮೆಯ ಒಂದು ಸಂಸ್ಥೆಯಾಗಿರುವಂಥದ್ದು. ಈ ಸಂಸ್ಥೆಯ ಮುಖ್ಯಸ್ಥರಾಗಿ ತಾವು ಕಾರ್ಯವನ್ನು ಇಲ್ಲಿ ನಿರ್ವಹಿಸ್ತಾ ಇದ್ದೀರಿ. ಈ ಒಂದು ಹೆಮ್ಮೆಯ ಕ್ಷಣದ ಬಗ್ಗೆ ತಮಗೆ ಏನನ್ಸುತ್ತೆ ಸರ್? ಇದು ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಕೆಲವರಿಗೂ ಗೊತ್ತಿರಲಿಕ್ಕಿಲ್ಲ. ಕಾಫಿ ಅನ್ನೋದು ನಮ್ಮ ದೇಶದಲ್ಲಿ ಬೆಳೆದಿರುವ ಕ್ರಾಪ್ ಅಲ್ಲ, ಅದು ಬೇರೆ ಬೇರೆ ದೇಶಗಳಲ್ಲಿ ಇಥಿಯೋಪಿಯಾ ಅನ್ನೋ ದೇಶದಲ್ಲಿ ಮೊಟ್ಟ ಮೊದಲನಾಗಿ ಇಲ್ಲಿಂದ ಹೋಗಿದವರು ಅಲ್ಲಿ ಕಾಫಿ ಬೆಳೆದಿರೋದನ್ನು ಕಂಡು ಒಂದು 7 ಬೀಜವನ್ನು ತಂದು ಇಲ್ಲಿ ಅವರು ಮನೆ ಪಕ್ಕದಲ್ಲಿ ಹಾಕ್ಕೊಂಡಿದ್ರು ಅಂತ ನಂಬಿಕೆ ಅನ್ನಬಹುದು, ಒಂದು ಇತಿಹಾಸ ಅನ್ನಬಹುದು. ಅದಕ್ಕೆ ಒಂದು ರಿಟರ್ನ್ ಆಗಿ ಇರುವ ಪ್ರೂಫ್ಗಳಿಲ್ಲ, ಆದರೂ ಕೂಡ ಈ ಥರ ಇದರದ್ದು ಹಿಸ್ಟ್ರಿ ಶುರುವಾಗಿದೆ. ಆದ ನಂತರ ಬ್ರಿಟಿಷ್ನವರೆಲ್ಲ ಇಲ್ಲೆಲ್ಲ ಸೆಟಪ್ ಆಗುವಾಗ ಅವರು ಈ ಕ್ರಾಪನ್ನು ಎಲ್ಲ ಕಡೆನೂ ಬೆಳೀಬೇಕು ಅನ್ನೋ ಒಂದು ಗುರಿ ಬಂತು. ಗುರಿ ಬಂದ ಮೇಲೆ ಅವರು ಎಲ್ಲೆಲ್ಲಿ ಅವರು ಮನಸ್ಸಿಗೆ ಬಂತು ಅಲ್ಲೆಲ್ಲ ಅವರು ಅದನ್ನು ಆಟ್ಲಿಕ್ಕೆ ಶುರು ಮಾಡಿದ್ರು. ಅದು ಪ್ರಾರಂಭದಲ್ಲಿ ಚೆನ್ನಾಗಿ ಬಂತು. ಆದ ನಂತರ ಅದರಲ್ಲಿ ಲೀಫ್ ರಸ್ಟ್ ಅಂದರೆ ತುಕ್ಕು ರೋಗ ಅಂತ ಹೇಳ್ತಾರೆ, ಆ ತುಕ್ಕು ರೋಗ ಬಂದ ಮೇಲೆ ಕಾಫಿ ಗಿಡಗಳೆಲ್ಲ ಸಾಯಲಿಕ್ಕೆ ಶುರು ಆದ ಮೇಲೆ ಆ ಬ್ರಿಟಿಷ್ನವರು ಏನು ಮಾಡಿದ್ರು ಅಂದರೆ ಇದನ್ನು ಇನ್ನು ಮುಂದುವರಿಯೋದು ಹೇಗೆ ಅನ್ನೋ ಒಂದು ಪ್ರಶ್ನೆ ಬಂದಾಗ ಈ ತುಕ್ಕು ರೋಗದ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಒಂದು ಸ್ಟೇಷನ್ ಬೇಕು ಅನ್ನೋ ಒಂದು ಗುರಿಯಲ್ಲಿ ಕಾಫಿ ಎಕ್ಸ್ಪೆರಿಮೆಂಟ್ ಸ್ಟೇಷನ್ ಅನ್ನೋದನ್ನು ಮೊಟ್ಟ ಮೊದಲನಾಗಿ ಪ್ರಾರಂಭ ಮಾಡಿದರು. ಇದು ಪ್ರಾರಂಭ ಆಗಿರೋ ಸ್ಥಳ ಎಲ್ಲಿ ಅಂದರೆ ಕೊಪ್ಪ. ನಿಮಗೆ ವಿಶೇಷತೆ ಏನಂತಂದರೆ ಇದೇ ತಿಂಗಳಿನಲ್ಲಿ ಈಗ ನಾವು ಸೆಂಟಿನರಿ ಸೆಲೆಬ್ರೇಷನ್ಸನ್ನು ಆಚರಿಸುತ್ತಿರುವ ಈ ಡಿಸೆಂಬರಲ್ಲಿನೇ ಇದು ಪ್ರಾರಂಭ ಆಯಿತು 1925. ಆದ ನಂತರ ಅದೇ ತಿಂಗಳಿನಲ್ಲಿ ಅಲ್ಲಿ ಜಾಗ ಇಕ್ಕಟ್ಟಿರುವ ಕಾರಣದಿಂದ ಇಲ್ಲಿ CRS ಸ್ಟೇಷನ್ ಅಂತ ಆಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಅದಕ್ಕೆ ಪಿನ್ ಕೋಡ್ ಕೊಟ್ಟಿದ್ದಾರೆ, ಕಾಫಿ ರಿಸರ್ಚ್ ಸ್ಟೇಷನ್ ಅನ್ನೋ ಸ್ಥಳಕ್ಕೆ ಅದು ಚೇಂಜ್ ಆಗಿದೆ. ಈ ಸಂಸ್ಥೆ ಒಂದು ಸಣ್ಣ ಒಂದು ಮನೆಯಷ್ಟು ಪ್ರಾರಂಭದಲ್ಲಿ ಇತ್ತು. ಇಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಡಾಕ್ಟರ್ ಎಲ್ಸಿ ಕೋಲ್ಮನ್ ಅನ್ನೋರು ಆವಾಗ ಇದ್ದ ಮೈಸೂರು ಗೌರ್ಮೆಂಟಲ್ಲಿ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಆಗಿದ್ದರು. ಅವರನ್ನ ಆ ಟೈಮಲ್ಲಿ ಮೈಸೂರು ಮಹಾರಾಜರು ಅವರನ್ನು ಇಲ್ಲಿಗೆ ಡೆಪ್ಯೂಟ್ ಮಾಡಿ ಈ ಕಾಫಿ ರಿಸರ್ಚನ್ನು ನೀವು ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅವರನ್ನು ಇಲ್ಲಿ ಕಳಿಸಿದರು. ಆಮೇಲೆ ಉಪ್ಪಾಸಿ ಅವರು ಸಪೋರ್ಟ್ನಲ್ಲಿ ಫಸ್ಟ್ ಸೈಂಟಿಫಿಕ್ ಆಫೀಸರ್ ಡಾಕ್ಟರ್ WW Main ಅನ್ನೋರು ಇದೇ ಸ್ಥಳಕ್ಕೆ ಬಂದರು. ಇದೇ ಸ್ಥಳಕ್ಕೆ ಬಂದು ಫಸ್ಟ್ ನಮಗೆ ರಿಸರ್ಚ್ ಪ್ರಾರಂಭ ಆಗಿರೋದು ತುಕ್ಕ ರೋಗದ ಮೇಲೆ ಪ್ರಾರಂಭ ಆಯಿತು. ಆವಾಗ ಈ ತುಕ್ಕ ರೋಗಕ್ಕೆ ತಡೆದು ಬೆಳೆಯುವಂಥ ಗಿಡಗಳು ಬೇಕಾಗಿತ್ತು. ಆವಾಗ ಎಲ್ಲ ಕಡೆನೂ ಓಡಾಡಿ ಸೆಲೆಕ್ಷನ್ಸ್, ಈ ಗಿಡ ಚೆನ್ನಾಗಿದೆ, ಇದಕ್ಕೆ ತುಕ್ಕು ರೋಗ ಬರಲ್ಲ, ಈ ಗಿಡ ಚೆನ್ನಾಗಿ ಇಳುವರಿ ಬರ್ತಾ ಇದೆ ಆದರೂ ತುಕ್ಕು ರೋಗ ಬರಲ್ಲ, ಇಂಥದನ್ನು ಸೆಲೆಕ್ಟ್ ಮಾಡಿ ಆ ಸೆಲೆಕ್ಷನ್ಸನ್ನು ಫಸ್ಟು ಕಂಡುಹಿಡಿಯೋಕ್ಕೆ ಶುರು ಮಾಡಿದ್ರು. ಆ ಸೆಲೆಕ್ಷನ್ ಕಂಡುಹಿಡಿದ ಮೇಲೆ ತುಕ್ಕು ರೋಗದ್ದು ತೊಂದರೆಗಳು ಸ್ವಲ್ಪ ಕಡಿಮೆ ಆಯಿತು. ಇದು ಅದರದ್ದು ಹಿಸ್ಟ್ರಿ, ಜೆನೆಸಿಸ್, ಈ CCR ಯಾವ ರೀತಿಯಲ್ಲಿ ಆಗಿದೆ ಅನ್ನೋದಕ್ಕೆ ಇದು ಒಂದು ಕಾರಣ. ಆದ ನಂತರ ಇದು ಹಲವಾರು ರೀತಿಯಲ್ಲಿ ಬೆಳೀತಾ ಬಂತು. ಹಲವಾರು ರಿಸರ್ಚ್ಗಳನ್ನು ಅವರು ಮಾಡಲಿಕ್ಕೆ ಶುರು ಮಾಡಿದ್ರು. ಆ ರಿಸರ್ಚ್ಗಳು ಹಂಗೆ ಮುಂದುವರಿತಾ ಬಂತು. ಆವಾಗ ಕಾಫಿ ಕೂಡ ಎಲ್ಲ ರೈತ ಬಾಂಧವರಿಗೆ ತಲುಪಲಿಕ್ಕೆ ಸಾಧ್ಯವಾಯಿತು. ತಾವು ಹೇಳಿದ್ರಿ ಒಂದು ಸಣ್ಣ ಮನೆಯಲ್ಲಿ ಕಟ್ಟಡದಲ್ಲಿ ಪ್ರಾರಂಭವಾದದ್ದು ಅಂತೇಳಿ. ಇವತ್ತು ದೊಡ್ಡ ಕಟ್ಟಡ ಇದೆ, ಹಾಗೆಯೇ ವಿಸ್ತಾರವಾದಂತಹ ತನ್ನದೇ ಆದಂತಹ ಆವರಣವು ಕೂಡ ಇಲ್ಲಿ ಇರುವಂಥದ್ದು. ಈ ಒಂದು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಆವರಣದಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ರ ಒಂದು ಪರಿಚಯವನ್ನು ಮಾಡಿಕೊಡಿ ಸರ್. ನಾನು ಹೇಳಿದಂಗೆ ಇದು ಸಣ್ಣ ಮನೆ ಅಂತ ಹೇಳಿದ್ದೀನಿ, ನಾವು ಸರಿಯಾದ ರೀತಿಯಲ್ಲಿ ಹೇಳೋದಾದ್ರೆ ಇದೊಂದು ಗುಡಿ ಅಂತ ನಾವು ಹೇಳಬಹುದು. ಆ ಪ್ರಾರಂಭದಲ್ಲಿ ನಮಗೆ ಒಂದು 10,000 kg ಮಾತ್ರ ಆವಾಗ ನಮಗೆ ಉತ್ಪಾದನೆ ಇತ್ತು. ಈಗ 363,000 metric tons ಅನ್ನ ಉತ್ಪಾದನೆ ಮಾಡ್ತಾ ಇದ್ವಿ. ಇದು ಹೇಗೆ ಸಾಧ್ಯ ಇದೆ ಅಂದ್ರೆ, ಒಂದು CCR ಇದು ಕೊಡುಗೆ, ಇನ್ನೊಂದರದು ರೈತ ಬಾಂಧವರದು ಡೆಡಿಕೇಶನ್ ಆಸಕ್ತಿ, ಇದರಿಂದ ಇಷ್ಟು ಮಾತ್ರ ಸಾಧ್ಯ ಆಯಿತು. ಇದು ನಮ್ಮನ್ನ ಎಲ್ಲಿಗೆ ತಲುಪಿದೆ ಅಂತಂದ್ರೆ, ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು 7th largest ಪ್ರೊಡ್ಯೂಸರ್ ಅಂತ, 5th largest ಎಕ್ಸ್ಪೋರ್ಟರ್. ಇಷ್ಟು ಮಟ್ಟಿಗೆ ಸಾಧ್ಯ ಆಯಿತು. ಇದು 1925 ಪ್ರಾರಂಭ ಆಗಿರುವ ಜರ್ನಿ ನಿಧಾನವಾಗಿ 1946 ಕಾಫಿ ಬೋರ್ಡ್ ಇದನ್ನ ತಗೊಂತು. ಅಲ್ಲಿ ತನಕ ಮೈಸೂರು ಎಕ್ಸ್ಪೆರಿಮೆಂಟ್ ಸ್ಟೇಷನ್ ಅನ್ನೋ ಹೆಸರಿನಲ್ಲಿ ಇದ್ದ ಈ ಸಂಸ್ಥೆ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನೋ ಹೆಸರಿಗೆ ಚೇಂಜ್ ಆಯಿತು. ಅದಾದ ಮೇಲೆ ಹಲವಾರು ಡಿವಿಷನ್ಗಳು ಅಂದರೆ ಅಗ್ರಾನಮಿ ಡಿವಿಷನ್, ಸಾಯಿಲ್ ಸೈನ್ಸ್ ಡಿವಿಷನ್, ಎಂಟಮಾಲಜಿ ಡಿವಿಷನ್, ಪ್ಯಾಥಾಲಜಿ ಅಂದರೆ ಕೀಟದ ಬಗ್ಗೆ, ರೋಗದ ಬಗ್ಗೆ, ಮಣ್ಣಿನದ ಬಗ್ಗೆ, ಯಾವ್ಯಾವ ಕಲ್ಚರಲ್ ಆಪರೇಷನ್ಸ್, ಅವ್ರ ತೋಟದಲ್ಲಿ ಒಂದು ರೈತ ಏನೇನು ಮಾಡಬೇಕು ಅದೇ ರೀತಿಯಲ್ಲಿ ರಿಸರ್ಚ್ ಮಾಡಿ, ಯಾವ ಟೈಮಲ್ಲಿ ಮಾಡಬೇಕು ಯಾವ ಟೈಮಲ್ಲಿ ಮಾಡಬಾರ್ದು, ಈ ತಾಂತ್ರಿಕ ಜ್ಞಾನಗಳನ್ನು ಕೂಡ ರೈತ ಬಾಂಧವರಿಗೆ ಕೊಡಲಿಕ್ಕೋಸ್ಕರ ಹಲವಾರು ವಿಭಾಗಗಳು ಇಲ್ಲಿ ಶುರುವಾಯಿತು. ಈಗ 1950 ಕೇಂದ್ರೀಯ ಸಂಶೋಧನೆ ಕೇಂದ್ರ ಅನ್ನುವ ಮಟ್ಟಕ್ಕೆ ತಲುಪಿದೆ. ಅದಾದ ನಂತರ ಹಲವಾರು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಸ್ ಕೂಡ ಡೆವಲಪ್ ಆಗಿದೆ. ಮಣ್ಣಿನ ಪರಿಶ್ರಮ ಮಾಡೋದು, ಆಮೇಲೆ ತುಕ್ಕು ರೋಗಕ್ಕೆ ಬೇಕಾಗಿರುವ ತಂತ್ರಜ್ಞಾನಗಳು, ಬೇರೆ ಬೇರೆ ಟ್ರೈನಿಂಗ್ಗಳನ್ನು ಕೊಡೋದು, ಈ ರೀತಿಯಲ್ಲಿ ಬೆಳೆದು ಬಂದಿದೆ. ಇದು ಅಲ್ಲದೆ ಒಳ್ಳೆ ಉತ್ತಮವಾದಂಥ ಕಾಫಿ ಸೀಡ್ಸನ್ನು ಕೊಡೋದು, ಆಮೇಲೆ ಉತ್ತಮವಾದಂಥ ಗಡಗಳನ್ನು ಮಾಡಿಕೊಡೋದು, ಇಂಥದ್ದು ಕೂಡ ನಾವು ಶುರು ಮಾಡಿಕೊಂಡಿದ್ವಿ. ಅದು ಅಲ್ಲದೆ ಟಿಶಿಕಲ್ಚರ್ ಲ್ಯಾಬ್ಗಳೆಲ್ಲ ಸೆಟಪ್ ಮಾಡಿದ್ದು, ಇದೂ ಆಯಿತು. ಅದರ ನಂತರ ಬೇರೆ ಬೇರೆ ದೇಶಗಳಲ್ಲಿ ಅಡ್ವಾನ್ಸ್ ರಿಸರ್ಚ್ಗಳೆಲ್ಲ ಮಾಡಿದ್ರೆ ಅವ್ರ ಜೊತೆಯಲ್ಲಿ ಟೈಅಪ್ ಮಾಡಿ ಅದನ್ನು ನಮ್ಮ ರೈತ ಬಾಂಧವರಿಗೆ ಯಾವ ರೀತಿಯಲ್ಲಿ ಅದನ್ನು ಮಾಡ್ಕೋಬೋದು, ಇಂಟರ್ನ್ಯಾಷನಲ್ ಕೊಲಾಬರೇಷನ್ಸ್ ಬಂತು. ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ಸ್ ಟೈಮಲ್ಲಿ ಕೂಡ ಇದು ಫುಲ್ ಫ್ಲೆಡ್ಜ್ಡ್ ಅಂದರೆ ನಿರಂತರವಾದಂಥ ಒಂದು ಸಂಸ್ಥೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ನಿಂತಿತ್ತು. ಹಂಗೆ ಬೆಳೆದು ಈಗ 100th ಆಚರಣೆಯನ್ನು ಹಮ್ಮಿಕೊಂಡಿದ್ವಿ. ಇಷ್ಟು ಮಟ್ಟಿಗೆ ಬೆಳೆದು ಬಂದಿದ್ವಿ. ಈ ಒಂದು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಏನಿದೆಯೋ ಈ ಆವರಣದಲ್ಲಿ ಈ ಕಟ್ಟಡ ಇದೊಂದು ರೀತಿ ಪಾರಂಪರಿಕ ಕಟ್ಟಡ ಅಂತ ಹೇಳ್ಬೋದು. ಪಾರಂಪರಿಕ ಕಟ್ಟಡವೂ ಸೇರಿದಂತೆ ಅನೇಕ ಸೌಲಭ್ಯಗಳನ್ನು ನೀಡುವಂತಹ ವ್ಯವಸ್ಥೆಗಳು ಇದ್ದಾವೆ. ಈ ಆವರಣದಲ್ಲಿ ಏನೇನಿದೆ ಅನ್ನುವಂತಹ ಒಂದು ಪರಿಚಯವನ್ನು ಮಾಡಿಕೊಡಿ ಸರ್. ಸರ್, ಇಲ್ಲಿ ನೀವು ಬ್ರಿಟಿಷ್ನವರು ಮಹಾರಾಜರ ಕಾಲದಲ್ಲಿ ಕಟ್ಟಿರತಕ್ಕಂಥ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಸ್ಟೇಷನ್ ಮಾತ್ರ ಇದ್ದಿದ್ದು. ಇದು ಒಂದು ಭಾರತ ದೇಶ ಲೆವೆಲ್ಗೆ ಉತ್ತಮವಾದಂಥ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿ ಬೆಳೆದಿದ್ದು ಕಾಫಿ ಬೋರ್ಡ್ ಇದನ್ನು ಟೇಕ್ ಓವರ್ ಮಾಡಿದ ಮೇಲೆ. ಇದು ಮಾಡಿದ ಮೇಲೆ 9 divisions ಬೈಫರ್ಕೇಟ್ ಮಾಡಿದೆ. 9 divisions ಏನಪ್ಪ ಅಂತಂದರೆ ಅಗ್ರಾನಮಿ ಡಿವಿಷನನ್ನು ಬಂದಿದೆ, ಸಾಯಿಲ್ ಸೈನ್ಸ್ ಡಿವಿಷನ್ ಬಂದಿದೆ, ಎಂಟಮಾಲಜಿ ಡಿವಿಷನ್ ಬಂದಿದೆ, ಪ್ಯಾಥಾಲಜಿ ಡಿವಿಷನ್ ಬಂದಿದೆ, ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಡಿವಿಷನ್ ಬಂದಿದೆ, ಆಮೇಲೆ ತಳಿಗಳನ್ನು ಇಂಪ್ರೂವ್ ಮಾಡುವಂಥ ಪ್ಲಾಂಟ್ ಬ್ರೀಡಿಂಗ್ ಡಿವಿಷನ್ ಬಂದಿದೆ, ಇದಲ್ಲದೆ ಕ್ವಾಲಿಟಿ ಡಿವಿಷನ್ ಬಂದಿದೆ, ಇದಲ್ಲದೆ ಟಿಶಿಕಲ್ಚರ್ ಲ್ಯಾಬ್ ಡಿವಿಷನ್ ಬಂದಿದೆ. ಇಷ್ಟು ಫೆಸಿಲಿಟಿಗಳು ಕೂಡ ನಮ್ಮಲ್ಲಿ ಈಗ ಇದೆ. ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ರೀತಿಯಾದ ಇನ್ಫ್ರಾಸ್ಟ್ರಕ್ಚರ್ಗಳು ಇರಬೇಕು, ನಾವು ಯಾವುದೇ ರೀತಿಯಲ್ಲಿ ಕೊರತೆ ಇಲ್ಲ, ಇದು ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಈಗ ದೊಡ್ಡ ದೇಶಗಳಾಗಿ ಕಾಫಿ ಉತ್ಪಾದನೆಯಲ್ಲಿ ಬ್ರೆಜಿಲ್ ಇದೆ, ವಿಯೆಟ್ನಾಂ ಇದೆ, ಇಂಡೋನೇಷ್ಯಾ ಇದೆ, ಎಥಿಯೋಪಿಯಾ ಇದೆ. ಅವರಿಗಿಂತ ರಿಸರ್ಚ್ ನಾವು ಹೆಚ್ಚು ಮಟ್ಟಿಗೆ ನಾವಿಲ್ಲಿ ಮಾಡ್ತಾ ಇದ್ವಿ. ಇನ್ಫ್ರಾಸ್ಟ್ರಕ್ಚರ್ ಕೂಡ ಯಾವ ರಿಸರ್ಚ್ಗೆ ಏನು ಬೇಕೋ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಲೆವೆಲ್ಗೆ ನಾವು ಇಟ್ಕೊಂಡಿದ್ವಿ ಈಗ. ಇದು ಅಲ್ಲದೆ ಇಲ್ಲಿ ಏನೇನೆಲ್ಲ ಇದೆ ಅಂತ ಅಂದರೆ, ಒಂದು ಉತ್ತಮವಾದಂಥ ಇಂಟರ್ನ್ಯಾಷನಲ್ ಟ್ರೈನಿಂಗ್ ಸೆಂಟರ್ ಇದೆ, ಅವ್ರಿಗೋಸ್ಕರ ಇಂಟರ್ನ್ಯಾಷನಲ್ ಹಾಸ್ಟೆಲ್ ಇದೆ, ಆಮೇಲೆ ಸ್ಟಾಫ್ ಕ್ಯಾಂಟೀನ್ ಇದೆ, ಎಕ್ಸ್ಕ್ಲೂಸಿವ್ ಆಗಿ ಒಂದು ಡಿಸ್ಪೆನ್ಸರ್ ಇದೆ. ನಿಮಗೆಲ್ಲ ಗೊತ್ತಿರ್ತದೆ ಇದು ಒಂದು ರಿಮೋಟ್ ಪ್ಲೇಸಲ್ಲಿ ಇದೆ. ನಮಗೆ ಬಾಲಗನೂರಿಂದನೇ ನಮ್ಗೆ ತಲುಪಬೇಕಾದ್ರೆ 7 kilometers ನೀವು ಪ್ರಯಾಣ ಮಾಡಿ ಒಳಗೆ ಬರಬೇಕು. ಆಶ್ಚರ್ಯವಾದಂಥ ವಿಚಾರ ಏನಂತಂದರೆ, ಆ ಟೈಮಲ್ಲಿ ಇಂಥ ಒಂದು ರಿಸರ್ಚರ್ಸ್ ಸೈಂಟಿಸ್ಟ್ಗಳು ಯಾವ ರೀತಿಯಲ್ಲಿ ಇಲ್ಲೆಲ್ಲ ಬಂದು ಉಳ್ಕೊಂಡು ನಮಗೋಸ್ಕರ ಸೇವೆ ಮಾಡಿದರೋ ಅದು ದೇವರಿಗೆ ಗೊತ್ತು. ಅಷ್ಟು ಮಟ್ಟಿಗೆ ಇದು ಒಂದು ರಿಮೋಟ್ ಪ್ಲೇಸ್. ಅದಾದ ಮೇಲೆ ಇದು ಒಂದು ಕಾಫಿ ರಿಸರ್ಚ್ ಸ್ಟೇಷನ್ ಕಾಲೋನಿ ಅಂತ ಹೊರಗಡೆ ಹೇಳ್ತಾರೆ. ಎಲ್ಲ ಸ್ಟಾಫ್ಗಳು ಇಲ್ಲಿ ಉಳ್ಕೊಂತಿರ್ತಾರೆ. ಆಮೇಲೆ ನಮ್ಮ ಡೈರೆಕ್ಟರ್ ಬಂಗ್ಲೋ ಇದೆಯಲ್ಲ, ಈ ಡೈರೆಕ್ಟರ್ ಬಂಗ್ಲೋದಲ್ಲಿ ಫಸ್ಟ್ ನಮ್ಮ WWMN ಮೈಕಾಲಜಿಸ್ಟ್ ಅವ್ರಿಗೋಸ್ಕರ ಕಟ್ಟಿರೋ ಬಂಗ್ಲೋ ಇದು. ಈ ಬಂಗ್ಲೋ ಉಪಾಸಿನವರು ನಮಗೆ ಕೊಟ್ಟಿರ್ತಕ್ಕಂಥ ಬಂಗ್ಲೋ. ಇದೊಂದು ಹೆರಿಟೇಜ್ ಬಿಲ್ಡಿಂಗ್, ಇದನ್ನು ಕೂಡ 100 ತುಂಬಿ ಬಂದಿದೆ. ಈಗ ನಮ್ಮಲ್ಲಿ ಎಕ್ಸ್ಪೆರಿಮೆಂಟ್ ಸ್ಟೇಷನ್ ಇರೋದು 100 ಆಗಿದೆ. ಈ ಎರಡು ಹೆರಿಟೇಜ್ ಬಿಲ್ಡಿಂಗ್ ಇದೆ. ಈಗ ನಾನು ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇರುವ ಈ ಬಿಲ್ಡಿಂಗ್ ಹೆಚ್ಚು ಕಡಿಮೆ 1950 ಸೆಟ್ ಅಪ್ ಆಗಿರುವ ಬಿಲ್ಡಿಂಗ್. ಇದು ಗವರ್ಮೆಂಟ್ ಆಫ್ ಇಂಡಿಯಾ ಅಲೋಕೇಶನ್ ಮೇಲೆ ಕಟ್ಟಿರುವ ಬಿಲ್ಡಿಂಗ್. ಎಷ್ಟೊಂದು ಫೆಸಿಲಿಟಿಗಳಿದೆ. ಇದು ಅಲ್ಲದೆ ಇಂಟರ್ನ್ಯಾಷನಲ್ ಟ್ರೈನಿಂಗ್ ಸೆಂಟರ್ ಒಂದು ಇದೆಯಲ್ವಾ, ಇನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಟ್ರೈನಿಂಗ್ ಸೆಂಟರ್ ಅನ್ನು ಕೂಡ ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಲರ್ನಿಂಗ್ ಇನ್ ಕಾಫಿ ಅನ್ನೋದು ಕೂಡ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಈ ಒಂದು ಆವರಣ ಏನಿದೆಯೋ ಎಷ್ಟು ಎಕರೆ ಇದೆ ಸರ್? ಇದು ಸರ್ ಇದು ಒಟ್ಟು 285 ಎಕರೆ ಇದೆ. 285 ಎಕರೆಯಲ್ಲಿ ಎರಡು ಭಾಗ ಇದೆ. ಒಂದು ಭಾಗ ಏನಂದ್ರೆ ನಮ್ಮ ಸೈಂಟಿಸ್ಟ್ಗಳು ರಿಸರ್ಚ್ಗಳನ್ನು ಮಾಡುವಂಥ ಏರಿಯಾ. ಅದರಲ್ಲಿ ಏನಪ್ಪ ಅಂತಂದರೆ ಏನೇನು ಪ್ರಾಬ್ಲಮ್ ಇದೆ, ರೈತರಿಗೆ ಏನೇನು ಬೇಕು, ಇನ್ನೂ ಏನೇನು ಮಾಡಿದ್ರೆ ಇನ್ನೂ ನಮ್ಮ ಕಾಫಿಯನ್ನು ಉತ್ಪಾದನೆ ಜಾಸ್ತಿ ಮಾಡ್ಬೋದು, ಗುಣಮಟ್ಟ ಇನ್ನೂ ಹೆಚ್ಚು ಮಾಡ್ಬೋದು, ಇದು ರೀತಿಯಾದ ಎಕ್ಸ್ಪೆರಿಮೆಂಟ್ಗಳನ್ನು ಕ್ಯಾರಿ ಔಟ್ ಮಾಡುವ ಜಾಗ. ಇದೊಂದು ಅರ್ಧ ಭಾಗ ರಿಸರ್ಚ್ಗಿದೆ. ಇನ್ನೊಂದು ಅರ್ಧ ಭಾಗ ಏನಂದರೆ ನಾವು ಮಾಡಿರ್ತಕ್ಕಂಥ ತೋಟದಲ್ಲಿ ಮಾಡಿ ಇಳುವರಿ ಹೆಂಗೆ ಜಾಸ್ತಿ ತೋರಿಸೋದು, ಇದು ಜನರಲ್ ಆ್ಯಕ್ಟಿವಿಟಿ. ಎರಡು ಭಾಗ ಸೇರಿ 285 ಎಕರೆ ಇದೆ. ಇದು ಅಲ್ಲದೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್, ಬಿಲ್ಡಿಂಗ್ಸ್ ಇರ್ಬೋದು, ಕ್ವಾರ್ಟರ್ಸ್ ಇರ್ಬೋದು, ಸ್ಟಾಫ್ ಕ್ಯಾಂಟೀನ್ ಇರ್ಬೋದು, ಡಿಸ್ಪೆನ್ಸರಿ ಇರ್ಬೋದು, ಪಾರ್ಕಿಂಗ್ ಏರಿಯಾ ಇರ್ಬೋದು, ಆಮೇಲೆ ಚಿಲ್ಡ್ರನ್ ಪ್ಲೇಯಿಂಗ್ ಏರಿಯಾ ಇರ್ಬೋದು, ಇದೆಲ್ಲ ಸೇರಿ ಒಂದು 50 ಎಕರೆಯಷ್ಟು ಇದು ಏರಿಯಾ ಕವರ್ ಆಗಿದೆ. ಇಷ್ಟೊಂದು ಫೆಸಿಲಿಟಿಗಳು ಇದೆ ಅಂದರೆ ಇಲ್ಲಿ ವಾಸ ಮಾಡುವವರ ಸೈಂಟಿಸ್ಟ್ಗಳಿರ್ಬೋದು, ಕಾರ್ಮಿಕರಿರ್ಬೋದು, ಯಾರು ವಿಸಿಟರ್ ಇರ್ಬೋದು, ಅವ್ರಿಗೂ ಬೇಕಾಗಿರುವ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಈ ಕಾಲೋನಿಯಲ್ಲಿ ಇದೆ. ಅಂದರೆ ನಮಗೆ ಹೆಚ್ಚಾಗಿ ಬೇರೆ ರೀತಿಯಾದ ಒಂದು ಟೌನ್ಶಿಪ್ ಥರ ಇಲ್ಲದಿದ್ರು ಕೂಡ ಒಂದು ಬ್ಯೂಟಿಫುಲ್ ಕಾಲೋನಿ ಅಂತ ನಾವು ಹೇಳ್ಬೋದು. ತಾವು ಹೇಳಿದ್ರಿ ಸರ್, ಇದು ಪ್ರಾರಂಭ ಆಗಿದ್ದು ಕೊಪ್ಪದ ಸಮೀಪ ಅಂತೇಳಿ ಹೇಳಿದ್ರಿ, ಆನಂತರ ಇಲ್ಲಿಗೆ ಸ್ಥಳಾಂತರವನ್ನು ಮಾಡಲಾಯಿತು. ಈ ಜಾಗವನ್ನೇ ಯಾಕೆ ಆಯ್ಕೆಯನ್ನು ಮಾಡಲಾಯಿತು? ರೈತ ಬಾಂಧವರಿಗೆಲ್ಲ ಗೊತ್ತಿರ್ತದೆ ಅಂದರೆ ಕಾಫಿ ನಮ್ಮ ಕ್ರಾಪ್ ಅಲ್ಲ, ನಮ್ಮ ಕ್ರಾಪ್ ಅಲ್ಲ, ಈ ನಮ್ಮ ದೇಶಕ್ಕೆ ಸೆಟ್ ಆಗಿರ್ತಕ್ಕಂಥ ಕ್ರಾಪ್ ಕೂಡ ಅಲ್ಲ. ಇದಲ್ಲೇ ನಮ್ಮ ಸೈಂಟಿಸ್ಟ್ಗಳದ್ದು ಬಾಳಿದೆ ಹೆಚ್ಚಾಗಿ. ಅಂದರೆ ಒಂದು ಕ್ರಾಪ್ ನಮ್ಮ ದೇಶಕ್ಕೆ ಸೂಟಬಲ್ ಇಲ್ಲ ಅಂದಾಗ ಅದು ಯಾವ ರೀತಿಯಲ್ಲಿ ಬೆಳೀಬೋದು ಅನ್ನುವಾಗ ಅದಕ್ಕೆ ಇರತಕ್ಕಂಥ ಒಂದು ವಾತಾವರಣ ಬೇಕು, ಅದಕ್ಕೆ ಬೇಕಾಗಿರುವ ಮಳೆ ಬೇಕು, ಅದಕ್ಕೆ ಬೇಕಾಗಿರುವ ಮಣ್ಣಿನ ಗುಣಮಟ್ಟ ಅನ್ನೋದು ಬೇಕು. ಆ ರೀತಿಯಲ್ಲಿ ನಮಗೆ ಕಾಫಿ ಬೆಳೀಲೇಬೇಕು. ಆದರೆ ಎಲ್ಲಿ ಬೆಳೆದರೆ ಅದು ಚೆನ್ನಾಗಿ ಬರುತ್ತೆ ಅಂತ ಸೈಂಟಿಸ್ಟ್ಗಳೆಲ್ಲ ಹುಡುಕಿದಾಗ ಈ ಒಂದು ಜಾಗವನ್ನು ಅವ್ರು ಕಂಡುಹಿಡಿದ್ರು. ಈ ಜಾಗ ಅಂತಂದರೆ ತೀರಾ ಎಲಿವೇಶನ್ ಜಾಸ್ತಿನೂ ಅಲ್ಲ, ತುಂಬ ಹೈಟು ಅಲ್ಲ, ಈ ಜಾಗ ತುಂಬ ಹೈಟು ಕಡಿಮೆನೂ ಅಲ್ಲ, ಒಂಥರ ಮಧ್ಯದಲ್ಲಿ ಇರತಕ್ಕಂಥ ಒಂದು ಜಾಗ. ಆವಾಗ ಸೈಂಟಿಸ್ಟ್ಗಳು ಏನು ಕಂಡುಹಿಡಿದ್ರಂದ್ರೆ ನಮ್ಮಲ್ಲಿ ಕಾಫಿಯಲ್ಲಿ ಎರಡು ಮುಖ್ಯವಾದಂಥ ತಳಿಗಳಿದ್ದಾವೆ, ಒಂದು ಅರಬಿಕಾ, ಇನ್ನೊಂದು ರೋಬಸ್ಟಾ ಅಂತ ಹೇಳ್ತಾರೆ. ಈ ಅರಬಿಕಾ ರೋಬಸ್ಟಾ ಈ ಎರಡಕ್ಕೂ ಕೂಡ ಒಂದು ಸೂಟಬಲ್ ಆಗುವಂಥ ಜಾಗ ಹುಡುಕಿದಾಗ ಅವರು ಈ ಜಾಗವನ್ನು ಹುಡುಕಿದರು. ಇದು ಒಂದು ಉತ್ತಮವಾದಂಥ ಜಾಗ, ಅರಬಿಕಾನು ಬೆಳಿಬೋದು, ರೋಬಸ್ಟಾನು ಬೆಳಿಬೋದು. ಇದು ಅಲ್ಲದೆ ನಿಮಗೆಲ್ಲರೂ ಆಶ್ಚರ್ಯವಾದಂಥ ವಿಚಾರ ಏನಪ್ಪ ಅಂತಂದರೆ ಈ ಸಂಸ್ಥೆಯಲ್ಲಿ 300ಕ್ಕೂ ಹೆಚ್ಚಾಗಿ ಜರ್ಮ್ ಪ್ಲಾಸಮ್ ಇದೆ. ಈ ಜರ್ಮ್ ಪ್ಲಾಸಮ್ ಅನ್ನು ಮೇಂಟೈನ್ ಮಾಡೋದು ಅನ್ನೋದು ದೊಡ್ಡ ಕೆಲಸ ನಮಗೆ. ಆ ಥರ ಒಂದು ಜಾಗ ಹುಡುಕುವಾಗ ಅವರೆಲ್ಲ ಸೈಂಟಿಸ್ಟ್ಗಳು ಈ ಜಾಗವನ್ನು ಅವರು ಕಂಡುಹಿಡಿದ್ರು. ನಮ್ಮ ಸಂಸ್ಥೆಯಲ್ಲಿ ಇದುವರೆಗೂ 13 ತಳಿಗಳನ್ನು ಅರಬಿಕಾದಲ್ಲಿ ಬಿಡುಗಡೆ ಮಾಡಿದ್ದೀವಿ, 3 ರೋಬಸ್ಟಾ ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಇದು ಅಲ್ಲದೆ 300ಕ್ಕೆ ಹೆಚ್ಚಾಗಿ ಜರ್ಮ್ ಪ್ಲಾಸಮ್ ಕಲೆಕ್ಷನ್. ಜರ್ಮ್ ಪ್ಲಾಸಮ್ ಕಲೆಕ್ಷನ್ ಅನ್ನೋದು ಏನಪ್ಪ ಅಂದರೆ ನಾಳೆ ನಮ್ಮ ರಿಕ್ವೈರ್ಮೆಂಟ್ ಬೇರೆ ರೀತಿಯಲ್ಲಿ ಬಂತು, ಅದನ್ನು ಸರಿ ಕಟ್ಟಲಿಕ್ಕೆ ನಮ್ಮಲ್ಲಿ ಯಾವುದೇ ಒಂದು ತಳಿ ಇರಬೇಕು. ನಾವು ಏನು ಮಾಡ್ತೀವಿ ಅಂದರೆ ಇದರಿಂದ ಹುಡುಕ್ತೀವಿ, ಈ 300ರಲ್ಲಿ ನಮಗೆ ರಿಕ್ವೈರ್ಮೆಂಟನ್ನು ಮೀಟ್ ಮಾಡೋ ತಳಿ ಅಲ್ಲಿ ಇದೆಯಾ, ಅದನ್ನು ಇಟ್ಟುಕೊಂಡು ಮತ್ತೆ ಬ್ರೀಡಿಂಗ್ ಪ್ರೋಗ್ರಾಮ್ ಮುಂದುವರಿತೀವಿ. ಬ್ರೀಡಿಂಗ್ ಪ್ರೋಗ್ರಾಮ್ ಮುಂದುವರೆದು ಅದರಿಂದ ತಳಿ ಕಂಡುಹಿಡಿತೀವಿ. ಅದಕ್ಕೋಸ್ಕರ ನಾವು ಈ ಜರ್ಮ್ ಪ್ಲಾಸಮ್ ಅನ್ನು ಇಟ್ಕೊಂಡಿದ್ವಿ. ಇದು ಒಂದು ಇಂಪಾರ್ಟೆಂಟ್ ಚಟುವಟಿಕೆ ಅಂತ ನಾವು ಹೇಳ್ಬೋದು. ಸೆಂಟಿನರಿ ಸೆಲೆಬ್ರೇಷನ್ಸ್ನಲ್ಲಿ ಇನ್ನೊಂದು 2 ತಳಿಗಳನ್ನು ಬಿಡುಗಡೆ ಮಾಡುವ ಒಂದು ಸಂದರ್ಭವೂ ಇದಾವೆ. ಇದಲ್ಲದೆ ಹಲವಾರು ಟೆಕ್ನಾಲಜಿಗಳನ್ನು ಕೂಡ ಡೆವಲಪ್ ಮಾಡಿದ್ವಿ. ಅಗ್ರಾನಮಿಕಲ್ ಟೆಕ್ನಾಲಜಿಗಳಿರ್ಬೋದು, ಸಾಯಿಲ್ ಸೈನ್ಸ್ ಟೆಕ್ನಾಲಜಿ ಇರ್ಬೋದು, ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಇರ್ಬೋದು, ಇದನ್ನು ಕೂಡ ನಾವು ಕಂಡುಹಿಡಿದಿದ್ದೀವಿ. ಎಲ್ಲನೂ ಯಾವುದಕ್ಕಪ್ಪ ಅಂತಂದರೆ ಇಳುವರಿ ಹೆಚ್ಚು ಹೆಂಗೆ ಮಾಡೋದು, ಅದೇ ರೀತಿಯಲ್ಲಿ ಗುಣಮಟ್ಟ ಹೆಂಗೆ ಇಂಪ್ರೂವ್ ಮಾಡುವುದು. ಗುಣಮಟ್ಟ ನಮಗೆ ಮುಖ್ಯವಾದಂಥ ಒಂದು ವಿಚಾರ, ಯಾಕಂದರೆ ಕ್ವಾಲಿಟಿ ಇಲ್ಲ ಅಂತಂದರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆ ಮಾಡೋದು ಕಷ್ಟ ಆಗುತ್ತೆ. ಆದರೆ ಈಗಲೂ ಕೂಡ ಇಂಡಿಯನ್ ಕಾಫಿ ಗ್ರೋಯರ್ಸ್ ಏನೇನು ಮಾಡ್ತಾರೋ ನಮಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಳ್ಳೆಯ ಹೆಸರಿದೆ. ನಮ್ಮ ಕ್ವಾಲಿಟಿ ಬಗ್ಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಅಭಿಮಾನ ಇದೆ. ಇವತ್ತು ಏನು ಭಾರತೀಯ ಕಾಫಿ ಮಂಡಳಿ ಅಂತ ಹೇಳಿದೆಯೋ ಆ ಭಾರತೀಯ ಕಾಫಿ ಮಂಡಳಿಯ ಹುಟ್ಟಿಗೆ ಕಾರಣವಾದಂತಹ ಸಂಸ್ಥೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ. ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಹಾಗೂ ಭಾರತೀಯ ಕಾಫಿ ಮಂಡಳಿ ಇವುಗಳ ನಡುವಿನ ಒಂದು ಸಂಬಂಧ ಮತ್ತು ಅವುಗಳ ನಡುವಿನ ಒಂದು ಬಾಂಧವ್ಯದ ಬಗ್ಗೆ ತಿಳಿಸ್ಕೊಡಿ. ಮೊಟ್ಟ ಮೊದಲನೇದಾಗಿ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಆಗಿದ ಮೇಲೆ ಎಲ್ಲ ರಿಸರ್ಚ್ ಕೂಡ ಇಲ್ಲೇ ನಡೆಯಲಾಗಿದೆ. ಆದರೆ ಸಮಯ ಹೋಗ್ತಾ ಹೋಗ್ತಾ ಹಲವಾರು ಕಡೆ ಕಾಫಿ ಎಲ್ಲ ರೈತ ಬಾಂಧವರು ನಾಟ್ಲಿಕ್ಕೆ ಶುರು ಮಾಡಿದ್ದಾರೆ. ನಾಟ್ಲಿಕ್ಕೆ ಶುರು ಮಾಡುವಾಗ ಅಲ್ಲಿ ಅವರಿಗೆ ಲೋಕಲೈಸ್ಡ್ ಪ್ರಾಬ್ಲಮ್ಸ್ ಕೆಲವೊಂದು ಬಂತು. ಅಂದರೆ ಇಲ್ಲಿ ಇರುವ ವಾತಾವರಣ ಒಂಥರ ಇರುತ್ತೆ, ತಮಿಳುನಾಡಲ್ಲಿ ಒಂಥರ ವಾತಾವರಣ ಇರುತ್ತೆ, ಕೇರಳದಲ್ಲಿ ಇರುವ ಹಿಲ್ ಸ್ಟೇಷನ್ಗಳದ್ದು ವಾತಾವರಣ ಒಂಥರ ಇರುತ್ತೆ. ಇದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಒಂದೊಂದು ಪ್ರಾಬ್ಲಮ್ ಬೇರೆ ರೀತಿಯಲ್ಲಿ ಹೋದಾಗ ಅಲ್ಲಿ ಲೋಕಲ್ ಪ್ರಾಬ್ಲಮ್ಗಳನ್ನು ಗುರುತಿಡಿಸಿ ಅವ್ರಿಗೆ ಬೇಕಾಗಿರುವ ರಿಸರ್ಚ್ಗಳನ್ನು ಮಾಡಲಿಕ್ಕೋಸ್ಕರ ಕಾಫಿ ಬೋರ್ಡ್ ಏನ್ ಮಾಡಿದೆ ಅಂದ್ರೆ, ಸಿಸಿಆರ್ ಅಲ್ಲದೆ ಇನ್ನೊಂದು ಸಂಸ್ಥೆಯನ್ನ ನಮ್ಮ ಕರ್ನಾಟಕದಲ್ಲಿ ಮಡಿಕೇರಿ ಹತ್ರ ಚಟ್ಟಲ್ಲಿ ಅನ್ನುವ ಜಾಗದಲ್ಲಿ ಕಾಫಿ ರಿಸರ್ಚ್ ಸಬ್ಸ್ಟೇಷನ್ ಅನ್ನೋದನ್ನ ಪ್ರಾರಂಭ ಮಾಡಿದೆ. ಅದಕ್ಕೂ ಕೂಡ 75 ವರ್ಷ ತುಂಬಿ ಬಂದಿದೆ. ಅಲ್ಲಿ ನಮ್ಮ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ಏನೇನು ರಿಸರ್ಚ್ಗಳು ನಡೀತಿದೋ ಅಷ್ಟು ಮಟ್ಟಕ್ಕೂ ಅಲ್ಲೇನೋ ರಿಸರ್ಚ್ಗಳು ನಡೀತಾ ಇದೆ. ಎಲ್ಲಾ ಡಿವಿಷನ್ಗಳ ರಿಲೇಟೆಡ್ ಆಗಿ ಇರುವ ರಿಸರ್ಚ್ಗಳು ನಡೀತಾ ಇದೆ. ಅದು ಅಲ್ಲದೆ ಕೇರಳದಲ್ಲಿ ಕಲ್ಪೇಟ ಚುಂಡೇಲ್ ಅನ್ನೋ ಜಾಗದಲ್ಲಿ ಕೇರಳದಲ್ಲಿ ಇರುವ ಪ್ರಾಬ್ಲಮ್ಗಳನ್ನ ಸರಿ ಮಾಡಲಿಕ್ಕೆ ಅಲ್ಲಿ ಎಕ್ಸ್ಪೆರಿಮೆಂಟ್ಗಳು ರಿಸರ್ಚ್ಗಳು ನಡೀತಾ ಇದೆ. ಅದೇ ರೀತಿಯಲ್ಲಿ ತಮಿಳುನಾಡಲ್ಲಿ ಪಳನಿ ಹಿಲ್ಸ್ ಕೊಡೈಕಾನಲ್ ಹತ್ರ ತಾಂಡಿಗುಡಿ ಅನ್ನೋ ಜಾಗದಲ್ಲಿ ತಮಿಳುನಾಡಿನಲ್ಲಿ ಇರುವ ಕೆಲವೊಂದು ಪ್ರಾಬ್ಲಮ್ಗಳಿಗೋಸ್ಕರ ರಿಸರ್ಚ್ಗಳು ನಡೀತಾ ಇದೆ. ಅದಲ್ಲದೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತದೆ, ಅರಕು ಕಾಫಿ ಪ್ರಧಾನಮಂತ್ರಿಗಳು ಕೂಡ ಈ ನಡುವೆ ಅವರು ಮನ್ ಕಿ ಬಾತ್ನಲ್ಲಿ ಇದನ್ನ ಹೇಳಿದ್ರು. ಅಲ್ಲಿ ಅರಕು ಕಾಫಿ ಅನ್ನೋದು ಟ್ರೈಬಲ್ ಕಾಫಿ, ಅದು 100% ಬೈ ಡಿಫಾಲ್ಟ್ ಒಂದು ಆರ್ಗಾನಿಕ್ ಕಾಫಿ ಅಂತ ಹೇಳ್ಬೋದು. ಇದಕ್ಕೂ ಕೂಡ ನಮ್ಮ ಸ್ಟೇಷನ್ ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ರೀಜನಲ್ ಸ್ಟೇಷನ್ ಇದೆ, ರಾಘವೇಂದ್ರ ನಗರ್, ಈಗ ಆಂಧ್ರ ಪ್ರದೇಶನಲ್ಲಿ ಅಲ್ಲಿ ಒಂದು ಸಂಶೋಧನಾ ಕೇಂದ್ರ ಅಲ್ಲಿ ಒಂದಿದೆ. ಇದು ಅಲ್ಲದೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ನಲ್ಲಿ ಕೂಡ ನಾರ್ತ್ ಈಸ್ಟರ್ನ್ ಹಿಲ್ಸ್ ಡೆವಲಪ್ಮೆಂಟ್ ಅನ್ನುವ ಮಿಷನ್ ನಲ್ಲಿ ಇಟ್ಕೊಂಡು ಅಲ್ಲಿ ಕೂಡ ಒಂದು ಕಾಫಿ ಸಂಶೋಧನಾ ಕೇಂದ್ರ ರೀಜನಲ್ ಸ್ಟೇಷನ್ ಅಸ್ಸಾಂನಲ್ಲಿ ಇರುವ ದಿಫು ಅನ್ನೋ ಒಂದು ಜಾಗದಲ್ಲಿ ಅಲ್ಲಿ ಒಂದು ಸ್ಟೇಷನ್ ಅನ್ನು ಎಸ್ಟಾಬ್ಲಿಷ್ ಮಾಡಿದ್ವಿ. ಈಗ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲದೆ ಒಂದೊಂದು ಸ್ಟೇಟ್ ಎಲ್ಲೆಲ್ಲ ಕಾಫಿ ಬೆಳೀತಾ ಇದ್ರು ಇಷ್ಟು ಜಾಗದಲ್ಲಿ ಕೂಡ ನಾವು ಸಬ್ ಸ್ಟೇಷನ್ ಇಟ್ಕೊಂಡಿದ್ವಿ. ಇದು ಮಾತ್ರ ಅಲ್ಲದೆ ಇಡೀ ದೇಶದಲ್ಲಿ 16 ಟೆಕ್ನಿಕಲ್ ಎವಾಲ್ಯೂಯೇಷನ್ ಸೆಂಟರ್ಸ್ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಿದ್ವಿ. ಈ ಟೆಕ್ನಿಕಲ್ ಎವಾಲ್ಯೂಯೇಷನ್ ಸೆಂಟರ್ ಅನ್ನೋದು ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಯಾವುದೇ ಒಂದು ಟೆಕ್ನಾಲಜಿ ಕಂಡುಹಿಡಿತೀವಿ, ಒಂದು ರೈತ ಬಾಂಧವರ್ಗ ಅದನ್ನ ಇಮಿಡಿಯೇಟ್ ಆಗಿ ಕೊಡೋಕ್ಕೂ ಬರಲ್ಲ. ನಾವು ಅವ್ರಿಗೆ ಕೊಡೋಕ್ಕೆ ಮುಂಚೆ ನಾವು ಇದನ್ನ ನಮ್ಮ ಫೀಲ್ಡ್ ಅಲ್ಲಿ ನೋಡಿ ಇದು ಚೆನ್ನಾಗಿ ಬಂದಿದೆ, ಈ ರೈತ ಬಾಂಧವರು ಇದನ್ನ ಫಾಲೋ ಮಾಡಬಹುದು. ರೈತ ಬಾಂಧವರು ಬಂದು ಹೌದಪ್ಪ ಯಾವುದೋ ಒಂದು ಟೆಕ್ನಾಲಜಿಯನ್ನ ತೋರಿಸ್ತಾ ಇದ್ದಾರೆ, ಇದು ನಾನು ಅಳವಡಿಸಿಕೊಂಡ್ರೆ ನನಗೂ ಕೂಡ ಇಳುವರಿ ಜಾಸ್ತಿ ಆಗುತ್ತೆ ಅನ್ನೋ ನಂಬಿಕೆ ತರಿಸೋದೇ ಹಾಗೆ. ಅದಕ್ಕೆ ನಾನು ಒಂದು ಡೆಮಾನ್ಸ್ಟ್ರೇಷನ್ ಮಾಡಬೇಕು, ಆ ಟೆಕ್ನಾಲಜಿಯನ್ನು ಎವಾಲ್ಯುವೇಟ್ ಮಾಡಿ ಅವ್ರಿಗೆ ತೋರಿಸಬೇಕು. ಇದಕ್ಕೋಸ್ಕರ ನಮ್ಮ ಭಾರತ ದೇಶದಲ್ಲಿ 16 ಜಾಗಗಳಲ್ಲಿ ಟೆಕ್ನಾಲಜಿ ಎವಾಲ್ಯುಯೇಷನ್ ಸೆಂಟರ್ಸ್ ಅನ್ನೋದಿದೆ. ನಮ್ಮ ಚಿಕ್ಕಮಗಳೂರಲ್ಲಿ ಇದೆ, ಮೂಡಿಗೆರೆಯಲ್ಲಿ ಇದೆ, ಈ ತರ ಹಲವಾರು ಜಾಗಗಳಲ್ಲಿ ಇದು ಟೆಕ್ನಾಲಜಿಕಲ್ ಎವಾಲ್ಯುಯೇಷನ್ ಸೆಂಟರ್ಸ್ ಕೂಡ ಇದೆ. ಇಷ್ಟು ಮಟ್ಟಿಗೆ ರಿಸರ್ಚ್ ಅನ್ನ ನಾವು ಅಚ್ಚುಕಟ್ಟಾಗಿ ತಗೊಂಡು ಹೋಗ್ತಾ ಇದೀವಿ. ಇದು ಅಲ್ಲದೆ ಬೇರೆ ಯಾವುದೇ ಸಂಸ್ಥೆಯಲ್ಲಿ ಕೂಡ ಇಲ್ಲದೆ ಇರತಕ್ಕಂಥ ಇನ್ನೊಂದು ಫೀಚರ್ ಅಂದರೆ ನಮ್ದು ಎಕ್ಸ್ಟೆನ್ಷನ್ ನೆಟ್ವರ್ಕ್. ಎಕ್ಸ್ಟೆನ್ಷನ್ ನೆಟ್ವರ್ಕ್ ಏನಂತಂದ್ರೆ, ನಮ್ಮ ಭಾರತ ದೇಶದಲ್ಲಿ 4 ಜಾಯಿಂಟ್ ಡೈರೆಕ್ಟರ್ಸ್ ಇದ್ದಾರೆ, 10 ಡೆಪ್ಯೂಟಿ ಡೈರೆಕ್ಟರ್ಸ್ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಸೀನಿಯರ್ ಲೈಸನ್ ಆಫೀಸರ್ಸ್ ಇದ್ದಾರೆ, ಜೂನಿಯರ್ ಲೈಸನ್ ಆಫೀಸರ್ಸ್ ಇದ್ದಾರೆ, ಎಕ್ಸ್ಟೆನ್ಷನ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಅಸಿಸ್ಟೆಂಟ್ ಎಕ್ಸ್ಟೆನ್ಷನ್ ಆಫೀಸರ್ಸ್ ಇದ್ದಾರೆ. ಹೆಚ್ಚು ಕಡಿಮೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಕಂಪೇರ್ ಮಾಡುವಾಗ ನಮ್ದು ಯಾವುದೇ ರೀತಿಯಲ್ಲಿ ಕೊರತೆ ಇಲ್ಲ. ಅಷ್ಟು ಮಟ್ಟಿಗೆ ನಾವು ಎಸ್ಟಾಬ್ಲಿಷ್ ಮಾಡಿ ಯಾವ ಯಾವ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ ರೈತರಿಗೆ ಬೇಕು, ಈ ರಿಸರ್ಚ್ ಕಂಡುಹಿಡಿದ ಕೂಡಲೇ ಅವ್ರ ಮನೆಗೆ ತಲುಪೋ ಲೆವೆಲ್ಗೆ ನಮ್ಮಲ್ಲಿ ನೆಟ್ವರ್ಕ್ ಅಷ್ಟು ಸ್ಟ್ರಾಂಗ್ ಇದೆ. ಹೀಗೆ ಅನೇಕ ಅಂಗಸಂಸ್ಥೆಗಳನ್ನು ಹೊಂದಿದ್ದು ಇದು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇರುವಂಥದ್ದು ಸುತ್ತಾರ್ಯ ಅಂತ ಹೇಳಿ ನಾವು ಅಂದುಕೊಳ್ಬಹುದು. ಇನ್ನು 100 ವರ್ಷಗಳು ತುಂಬಿರುವಂತಹ ಈ ಸಂದರ್ಭದಲ್ಲಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವವನ್ನು ಆಚರಣೆಯನ್ನು ಮಾಡಲಾಗ್ತಾ ಇದೆ. ಯಾವಾಗ ಆಚರಣೆ ನಡೆಯುತ್ತೆ, ಹೇಗಿರುತ್ತೆ, ಏನೆಲ್ಲ ವಿಶೇಷತೆಗಳಿರುತ್ತೆ ಮತ್ತು ನಮ್ಮ ಬೆಳೆಗಾರರಿಗೆ ಆಕಾಶವಾಣಿಯ ಮೂಲಕ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಆಚರಣೆಗೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದನ್ನು ಹೇಳಿ. ಇದು ಆಕಾಶವಾಣಿಯವರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳು ಹೇಳಬೇಕು, ಯಾಕಂದರೆ ಈ ಒಂದು ಸಂದರ್ಭವನ್ನು ನಮಗೆ ಮಾಡಿಕೊಡ್ತಾ ಇದ್ದಾರೆ. ಈ ಒಂದು ಸೆಂಟಿನರಿ ಸೆಲೆಬ್ರೇಷನ್ಸ್ ಅನ್ನೋದು ನನ್ನ ಮಟ್ಟಿಗೆ ಒಂದು ದೇವಸ್ಥಾನದಲ್ಲಿ ಏನು ನಡೆಯುತ್ತದೆ, ಒಂದು ಜಾತ್ರೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಈಕ್ವಲ್ ಆಗಿ ಇದನ್ನು ನಾನು ನೋಡ್ತಾ ಇದ್ದೀನಿ. ಯಾಕಂದರೆ ಇದು 100 ವರ್ಷ ಅನ್ನೋದು ಎಲ್ಲರಿಗೂ ಕೂಡ, ನಮ್ಮ ರಿಸರ್ಚ್ನವ್ರಿಗೆ ಮಾತ್ರ ಅಲ್ಲದೆ ರೈತ ಬಾಂಧವರು ಕೂಡ ಈ ಒಂದು ಲೈಫ್ ಟೈಮ್ ಆಪರ್ಚುನಿಟಿ ಅಂತ ನಾವು ಹೇಳ್ಬೋದು. ಅದಕ್ಕೋಸ್ಕರ ಇನ್ನೊಂದು ಏನಂತಂದರೆ, ನಾನು ಮೊಟ್ಟ ಮೊದಲನಾಗಿ ಹೇಳಿದಾಗೆ ಇದೇ ತಿಂಗಳಿನಲ್ಲಿ ಇದು ಪ್ರಾರಂಭ ಆಯಿತು, ಇದೇ ತಿಂಗಳಿನಲ್ಲಿ ಇದು ಸೆಂಟಿನರಿ ಆಗೋದನ್ನೋದು ನಮ್ಮೆಲ್ಲರಿಗೂ ಕೂಡ ಒಂದು ಪ್ರೌಡ್ ಮೊಮೆಂಟ್ ಅಂತ ನಾನು ಹೇಳ್ಬೋದು. ಇದಕ್ಕೋಸ್ಕರ ನಾವು ಹಲವಾರು ಸ್ಟ್ರಾಟಜಿಗಳನ್ನು ಮಾಡಿಕೊಂಡಿದ್ದೀವಿ, ಹಲವಾರು ಕೆಲಸಗಳನ್ನು ಮಾಡಿಟ್ಟಿದ್ದೀವಿ. ಇದು ನಾವು ಈ ತಿಂಗಳು 20-22 ತನಕ 3 ದಿವಸ ಕಾಲ ಇದು ನಡೀತದೆ. ಇದು ಕಾಫಿ ರಿಸರ್ಚ್ ಸ್ಟೇಷನ್ ಬಾಲಗನೂರಿಂದ ಒಂದು 7 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ, ಇಲ್ಲಿ ನಡೀತದೆ. ಈ 3 ದಿವಸ ಕಾಲ ನಿಮಗೋಸ್ಕರ ಹಲವಾರು ಫೀಲ್ಡ್ ಡೆಮಾನ್ಸ್ಟ್ರೇಷನ್ಗಳನ್ನು ಇಟ್ಕೊಂಡಿದ್ದೀವಿ. ಈ ಫೀಲ್ಡ್ ಡೆಮಾನ್ಸ್ಟ್ರೇಷನ್ನಲ್ಲಿ ಹಲವಾರು ಪ್ರೈವೇಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಇರುವರು ಕೂಡ ಅವರು ಡೆವಲಪ್ ಮಾಡಿರುವ ಟೆಕ್ನಾಲಜಿಗಳು ಕೂಡ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಅದು ಅಲ್ಲದೆ ಈಗ ಬೇರೆ ಬೇರೆ ಅಡ್ವಾನ್ಸ್ಮೆಂಟ್ ಏನೇನಾಗಿದೋ ಅವೆಲ್ಲ ಎಕ್ಸಿಬಿಷನ್ ಸ್ಟಾಲ್ಗಳಲ್ಲಿ ನಿಮ್ಗೆಲ್ಲ ತೋರಿಸಲಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಸುಮಾರು ಟೆಕ್ನಾಲಜಿಗಳನ್ನು ರಿಲೀಸ್ ಮಾಡಲಿಕ್ಕೆ ಹೊರಟಿದ್ದೀವಿ. ಅದಲ್ಲದೆ ನಾನು ಮುಂಚಿತವಾಗಿ ಹೇಳಿದಾಗ 2 ತಳಿಗಳನ್ನು ಬಿಡುಗಡೆ ಮಾಡುವ ಸಂದರ್ಭವನ್ನು ಕೂಡ ಇಟ್ಕೊಂಡಿದ್ದೀವಿ. ಈ ಒಂದು ಸಂದರ್ಭಕ್ಕೆ ಹಲವಾರು ಸೆಂಟ್ರಲ್ ಲೆವೆಲ್ ಮಿನಿಸ್ಟರ್ಸ್ ಬರ್ತಾ ಇದ್ದಾರೆ, ಸ್ಟೇಟ್ ಲೆವೆಲ್ ಪೊಲಿಟಿಕಲ್ ಲೀಡರ್ಸ್ ಬರ್ತಾ ಇದ್ದಾರೆ, ಸೀನಿಯರ್ ಪ್ಲಾಂಟರ್ಸ್ ಗ್ರೋಯರ್ಸ್ ಇನ್ನೋವೇಟಿವ್ ಪ್ಲಾಂಟರ್ಸ್ಗಳು ಬರ್ತಾ ಇದ್ದಾರೆ. ಅದರ ಸಲುವಾಗಿ ಇದು ನಮ್ಮ ಎಲ್ಲರಿಗೂ ಕೂಡ ಒಂದು ಲೈಫ್ ಟೈಮ್ ಆಪರ್ಚುನಿಟಿ. ಈ ಸಂಸ್ಥೆ ನಿಮಗೋಸ್ಕರ ಇರುವುದು, ನೀವು ಬೆಳೆದ್ರೇ ನಾವು ಬೆಳೆಯಲಿಕ್ಕೆ ಸಾಧ್ಯ. ಅದರಿಂದ ಒಂದು ಡೈರೆಕ್ಟರ್ ಆಗಿ ಈ ಸಂಸ್ಥೆ ಪರವಾಗಿ ನಿಮ್ಮೆಲ್ಲರೂ ಕೂಡ ಇನ್ವೈಟ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಇದನ್ನ ಯಾವುದೋ ಒಂದು ವಿಸಿಟ್ಗೆ ಬರ್ತಾ ಇದ್ರಿ ಅನ್ನೋದು ಇಲ್ಲದೆ ಯಾವುದೋ ಒಂದು ದೇವಸ್ಥಾನ ಹೋಗಿ ನೋಡಿಕೊಂಡು ಬರಬಹುದು, ಅದು ಒಂದು ಸಂದರ್ಭ ನಮಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ನೀವು ಇದನ್ನು ತಗೊಂಡು, ನೀವು ಮಾತ್ರ ಅಲ್ಲದೆ ನಿಮ್ಮ ಕುಟುಂಬ ಸಮೇತರಾಗಿ ಎಲ್ಲರೂ ಬಂದು ಈ 3 ದಿವಸದಲ್ಲಿ ಅಚ್ಚುಕಟ್ಟಾಗಿ ಭಾಗವಹಿಸಿ ಈ ಸೆಂಟಿನರಿ ಸೆಲೆಬ್ರೇಷನ್ಸ್ ಅನ್ನ ಸಿ ಸಿ ಆರ್ ಐಗೆ ನಾವು ಒಂದು ಹೇಳೋ ಥ್ಯಾಂಕ್ಸ್ ಗಿವಿಂಗ್ ತರ, ಈ ಸಿ ಸಿ ಆರ್ ಐ ಇಲ್ಲದೆ ಇದ್ರೆ ಈ ಇಂಡಿಯಾದಲ್ಲಿ ಕಾಫಿನೇ ಇಲ್ಲ ಅನ್ನುವ ಪರಿಸ್ಥಿತಿ ಇರ್ಬೋದು. ಅದರಿಂದ ಎಲ್ಲರೂ ಬಂದು ಈ 3 ದಿವಸದಲ್ಲಿ ಹೆಚ್ಚೆಚ್ಚಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ನನ್ನ ಪರವಾಗಿ, ನನ್ನ ಕಾಫಿ ಬೋರ್ಡ್ ಪರವಾಗಿ, ನನ್ನ ಎಲ್ಲ ಅಫೀಷಿಯಲ್ಸ್ ಮತ್ತೆ ಫ್ರೆಂಡ್ಸ್ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಇನ್ವೈಟ್ ಮಾಡಿ ಸ್ವಾಗತ ಮಾಡಲಿಕ್ಕೆ ಇಷ್ಟಪಡ್ತೇನೆ. ತಮ್ಮ ಬಿಡುವಿಲ್ಲದ ಸಮಯದಲ್ಲಿಯೂ ಕೂಡ ಬಿಡುವನ್ನ ಮಾಡಿಕೊಂಡು ಬೆಳೆಗಾರರ ಹಿತದೃಷ್ಟಿಯಿಂದ, ಜನಸಾಮಾನ್ಯರ ಹಿತದೃಷ್ಟಿಯಿಂದ ಈ ಒಂದು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಆಚರಣೆ ಹೇಗೆ ನಡೀತಾ ಇದೆ, ಇದಕ್ಕೆ ಏನೆಲ್ಲ ಪೂರ್ವ ಸಿದ್ಧತೆಗಳು ನಡೆದಿದ್ದಾವೆ, ಎಲ್ಲಿ ನಡೆಯುತ್ತೆ ಮತ್ತು ಏನೆಲ್ಲ ವಿಶೇಷತೆಗಳಿರುತ್ತೆ ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ. ಇದುವರೆಗೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಇತಿಹಾಸ ಹಾಗೂ ವೈಶಿಷ್ಟ್ಯತೆಗಳ ಕುರಿತಂತೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎಂ ಸೆಂಥಿಲ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 26,000 ರೂಪಾಯಿಗಳಿಂದ 27,000 ರೂಪಾಯಿಗಳು, ಅರೇಬಿಕಾ ಚೇರಿ 13,750 ರೂಪಾಯಿಗಳಿಂದ 15,300 ರೂಪಾಯಿಗಳು, ರೊಬೆಸ್ಟಾ ಪಾರ್ಚ್ಮೆಂಟ್ 16,500 ರೂಪಾಯಿಗಳಿಂದ 17,000 ರೂಪಾಯಿಗಳು, ರೊಬೆಸ್ಟಾ ಚೇರಿ 9,600 ರೂಪಾಯಿಗಳಿಂದ 10,350 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿಯನ್ನು ಆಲಿಸಿದಿರಿ. ನಾಳೆ ನಮ್ಮ ನಿಲಯದಿಂದ 6:51 ಕೃಷಿರಂಗದಲ್ಲಿ ಮೊದಲಿಗೆ ಮಲ್ಲಿಗೆ ಬೇಸಾಯ ಕುರಿತು ಡಾಕ್ಟರ್ ಆರ್ ಜಯಂತಿ ಅವರೊಂದಿಗೆ ಸಂದರ್ಶನ, ನಂತರ ತಾಳೆಬೆಳೆ ಬೇಸಾಯ ಕುರಿತು ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು, ಅಧ್ಯಕ್ಷರು, ಆಡಳಿತ ಮಂಡಳಿ ಮತ್ತೆ ಸರ್ವ ಸದಸ್ಯರು, ಗೌಡ ಸಮಾಜ ಮರಗೋಡು. ಶುಭ ಸಮಾರಂಭಗಳ ನಡೆಸಿಕೆ ಬೇಕಾದ ಎಲ್ಲಾ ಸೌಕರ್ಯ ಇರುವ ಕಟ್ಟಡ ನಮ್ಮಲ್ಲಿ ಉಂಟು. ಸಂಪರ್ಕಿಸಿ 8792875341. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ನಾಳೆ 21 ರಾಜ್ಯದಲ್ಲಿಡಿ ಪೋಲಿಯೋ ಭಾನುವಾರ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಕಾರ್ಯಕ್ರಮ ನಡೆದಿದೆ. ಹಂಗೆ ಕೊಡಗು ಜಿಲ್ಲೆಯಲ್ಲೂ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಕೊಂಡಳು. ಜಿಲ್ಲೆಯಲ್ಲಿ 5 ಒಟ್ಟು 32,702 ಮಕ್ಕಳು. ಪೇಟೆ ಬಾಗಲಿ 3,275, ಹಂಗೆ ಹಳ್ಳಿ ಬಾಗಲಿ 29,427 ಮಕ್ಕಳು. ಲಸಿಕೆಯನ್ನು ಹಾಕಿಕೆ 470 ಬೂತ್ಗ 32 ಸಂಚಾರಿ ಬೂತ್ಗಳಲ್ಲಿ ಲಸಿಕೆಯನ್ನು ಹಾಕಿವೆ. ನಾಳೆ ಏನಾದರೂ ಲಸಿಕೆ ಹಾಕಿಕೆ ಬುಟ್ಟು ಹೋದ ಹೊಸದಾಗಿ ವಲಸೆ ಬಂದಿರುವ ಮಕ್ಕಳ ಹುಡುಕಿಕೆ 22-23 ಹಳ್ಳಿ ಕಡೆಗಳಲ್ಲಿ 2 ದಿನ, ಪೇಟೆ ಕಡೆಗಳಲ್ಲಿ ಹುಡುಕಿಕೆ 22-23 ಮತ್ತು 24 ಈ 3 ದಿನ ಮನೆ ಮನೆಗೆ ಹೋಗಿ ಲಸಿಕೆಯನ್ನು ಹಾಕಿವೆ. 85 ಮೇಲ್ವಿಚಾರಕರು, 973 ಮನೆ ಮನೆಗೆ ಹೋಗಿ ಲಸಿಕೆ ಹಾಕುವ ತಂಡಗ ತಯಾರಾಗೋಳು. ತಪ್ಪದೆ ನಾಳೆ ಮಕ್ಕಳ ಹತ್ತಿರದ ಬೂತಿಗೆ ಕರ್ಕೊಂಡು ಹೋಗಿ ಈ ಲಸಿಕೆಯನ್ನು ಹಾಕಿಸಿಕೊಳ್ಳೋಕು. ಹಂಗೆ ತೋಟದ ಮಾಲೀಕರು, ಗುತ್ತಿಗೆದಾರರು, ಇಟ್ಟಿಗೆ ಗೂಡಿನ ಮಾಲೀಕರು ಸೇರಿದಂಗೆ ಎಲ್ಲ ಮಾಲೀಕರು ತಮ್ಮಲ್ಲಿ ಕೆಲಸಕ್ಕಿರುವ ಕೆಲಸದವರ 5 ಮಕ್ಕಳು ಇದ್ದಾರೆ ಅಂತವಕ್ಕೆ ಹೇಳಿ ಈ ಲಸಿಕೆಯನ್ನು ಹಾಕಿಸಿ ಸಹಕರಿಸೋಕು. ಈ ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ನಾಳೆ ಬೆಳಿಗ್ಗೆ 8 ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಪದವಿ ಕಾಲೇಜಿನ ಹತ್ತಿರದ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿ ಹಿರಿಯರು ಚಾಲನೆ ಕೊಟ್ಟವೆತ್ತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಅವರು ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ಜನವರಿ 1 ಬೆಳಿಗ್ಗೆ 11 ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣ ದಿನಾಚರಣೆ ಏರ್ಪಾಡಾಟು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ಇದೇ 29 ಬೆಳಿಗ್ಗೆ 11 ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಹುಟ್ಟಿದ ಹಬ್ಬದ ಬಾಬ್ತ್ ವಿಶ್ವಮಾನವ ದಿನಾಚರಣೆ ಏರ್ಪಾಡಾಟು. ಅಂದು ಬೆಳಿಗ್ಗೆ 10 ರಾಷ್ಟ್ರಕವಿ ಕುವೆಂಪು ಅವರ ಆಳು ರೂಪಕ್ಕೆ ಹೂನ ಮಾಲೆ ಹಾಕಿ ಹಿರಿಯರು ಗೌರವ ಕೊಟ್ಟವೆ. ಅಲ್ಲಿಂದ ಸಭಾ ಕಾರ್ಯಕ್ರಮ ನಡೆದಿದೆ. ಸರ್ಕಾರದ ಯೋಜನೆಗೆ ಸೋಮವಾರಪೇಟೆ, ಶಾಂತಳ್ಳಿ, ಕೊಡ್ಲಿಪೇಟೆ, ಶನಿವಾರ ಸಂತೆ ಹೋಬಳಿಗಳ ಭಾಗದ ಎಲ್ಲ ಗ್ರಾಮಗಳಿಗೆ ಸಂಬಂಧಪಟ್ಟಂಗೆ ಈ ಪೌತಿ ಖಾತೆ ಬದಲಾವಣೆ ಸಂಬಂಧ ಆಂದೋಲನ ನಡೀತಾ ಹುಟ್ಟುತ್ತ ಸೋಮವಾರಪೇಟೆ ತಾಲೂಕು ತಹಶೀಲ್ದಾರವು ತಿಳಿಸಿಯಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಂಗೆ ಅರೆಭಾಷೆ ಗೌಡ ವಿಕಾಸ ವೇದಿಕೆ ಇವರ ಕೂಡುಕೂಟಲಿ ಇದೇ 25 ಬೆಳಿಗ್ಗೆ 10 ಮಡಿಕೇರಿ ಪೇಟೆನ ಗಾಂಧಿ ಭವನ ಸುದರ್ಶನ ವೃತ್ತದ ಹತ್ತಿರ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿ ಅವರ ಅಧ್ಯಕ್ಷತೆಯಲ್ಲಿ ಪ್ರೌಢ ಹೈಸ್ಕೂಲ್ನ ಮಕ್ಕಳಿಗೆ ಅರೆಭಾಷೆ ರಸಪ್ರಶ್ನೆ ಪೈಪೋಟಿ ಏರ್ಪಾಡಾಟು. ಗ್ಯಾರಂಟಿ ಯೋಜನಾ ಅನುಷ್ಠಾನ ತಾಲೂಕು ಸಮಿತಿ ಸಭೆ 22 ಬೆಳಿಗ್ಗೆ 11 ಮಡಿಕೇರಿ ಪೇಟೆನ ತಾಲೂಕು ಪಂಚಾಯಿತಿನ ಸಾಮರ್ಥ್ಯ ಸೌಧ ಸಭಾಬಾಡಿಲಿ ಸಮಿತಿನ ಅಧ್ಯಕ್ಷ ಎಂಜಿ ಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತ ತಾಲೂಕು ಪಂಚಾಯಿತಿನ ಇಒ ಅವರು ತಿಳಿಸಿದರು. ತಹಶೀಲ್ದಾರ್ ಅವರ ಸೂಚನೆಗೆ ಉಪ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಇದೇ 23 ಬೆಳಿಗ್ಗೆ 11 ಸಂಪಾಜನ ನಾಡ ಕಚೇರಿಯಲ್ಲಿ ಪಿಂಚಣಿ ಅದಾಲತ್ ಕಾರ್ಯಕ್ರಮ ನಡೆದಿದೆ. ಈ ಅದಾಲತ್ತಲ್ಲಿ ಈ ಹಿಂದೆ ಪೆನ್ಷನ್ ಬರ್ತಿದ್ದು ಈಗ ಬಾದು ನಿಂತು ಹೋಗಿದ್ದರೆ ಅಂತವು ಮನವಿನ ಕೊಡಕ್ಕೆ ಪೆನ್ಷನ್ ಆದೇಶನ ತಕ್ಕೊಂಡು ಏನಾರು ನ್ಯಾಯವಾನಂದ ನಿಂತು ಹೋಗಿದ್ದರೂ ಸಹ ಅಂತವು ಸಹ ಬಂದು ಮನವಿನ ಕೊಡಿಕೆ ಅವಕಾಶ ಉಂಟು. ಸಾರ್ವಜನಿಕರು ಈ ಸೇವನ ಲಾಭನ ಪಡ್ಕೊಳಕ್ಕಂತ ಸಂಪಾಜನ ನಾಡ ಕಚೇರಿನ ಉಪ ತಹಶೀಲ್ದಾರವು ತಿಳಿಸಿದಳು. ಮೂರ್ನಾಡು ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ನಾಪೋಕುಲು ಮತ್ತು ಹೊದೂರು ಫೀಡರ್ಗಳಲ್ಲಿ ರಿಪೇರಿ ಕೆಲಸ ಇರೋದರಿಂದ ನಾಳೆ ಬೆಳಿಗ್ಗೆ 10 ಸಾಯಂಕಾಲ 5 ಮುಟ್ಟ ಕಬಡಕೇರಿ, ಕಕ್ಕಬ್ಬೆ, ಕೊಳಕೇರಿ, ಕುಂಜಿಲ, ಎಮ್ಮೆಮಾಡು, ನೆಲಜಿ, ಬಲ್ಲಮೋಟಿ, ಪೇರೂರು, ನಾಪೋಕುಲು, ಕೊಟ್ಟಮುಡಿ, ಪಾಲೂರು, ಚೇರಿಯಪ್ಪರಂಬು, ಹಳೆ ತಾಲೂಕು ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೈತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದಳು. ಕೊಡಗು ವಿದ್ಯಾ ಇಲಾಖಾ ನೌಕರರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ಸಂಸ್ಥೆಗೆ 100 ತುಂಬಿದ ಕುಸಿಲಿ. ಬರುವ ತಿಂಗಳ ಜನವರಿ 11 ಮಡಿಕೇರಿ ಕೊಡಗುಗೌಡ ಸಮಾಜದಲ್ಲಿ ಶತ ಸಂಭ್ರಮ ಜಂಬರ ಏರ್ಪಾಡಾಟು. ಇದರ ಬಾಬ್ತ್ ಕೊಡಗು ಜಿಲ್ಲೆನ ಶಿಕ್ಷಣ ಇಲಾಖೆನ ನೌಕರರಿಗೆ ಇದೇ 25 ಮಡಿಕೇರಿ ಪೇಟೆನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಲಿ ಗಂಡು ಜನರಿಗೆ ಹಂಗೆ ಹೆಣ್ಣು ಜನರಿಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತ್.

ಮಾಹಿತಿ ಹಕ್ಕು ಕಾಯ್ದೆನ ಅರ್ಥ ಮಾಡಿಯಂಡು ಕಚೇರಿಕ್ ಒಪ್ಪುಚಿಟ್ಟ ಅರ್ಜಿನ ನೇಮಾನುಸಾರ 30 ದಿನತ್ರ ಒಳಲು ಮಾಹಿತಿ ಮಾಡಿಕೊಡ್ಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಿ ನೌಕರಂಗ ಸ್ಪಂದನೆ ಮಾಡುವಂಡ ಕೂಟಕ್ ಪ್ರಾಮಾಣಿಕತೆಯನ್ನ ಬೊಳ್ತಿಯುವುದು ಅವಶ್ಯ ಅಂದು ಅಣ್ಣಚಿ. ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ತ್ರಮಾರಿಪತ್ತು ಮೈಸೂರಿಂದ ಶುರುವಾದ ರಥಯಾತ್ರೆ ಇಂದು ಮಡಿಕೇರಿಗೆ ಬಂದಿತ್ತು. ಗೌಡ ಸಮಾಜ ಜೂನಿಯರ್ ಕಾಲೇಜ್ ಪಿನ ಸೆಂಟ್ ಮೈಕಲ್ ಸ್ಕೂಲ್ಗೆ ರಥಯಾತ್ರೆ ಪೋಯಿತು. ಅಲ್ಲಿ ಮಕ್ಕಕ್ಕೆ ಮಾದಕ ವಸ್ತುರ ವ್ಯಸನಕ್ಕೆ ಬುದ್ಧಕ ಆಪನತ್ತ ಪರಿಣಾಮತ್ರ ಮೀದ ಅರಿವಿಕೆ ಮಾಡಿಕೊಡ್ತತ್ತು. ಅಲ್ಲಿಂಜ ಮಡಿಕೇರಿಯ ಜೂನಿಯರ್ ಕಾಲೇಜಲ್ಲಿ ಬೋರೆ ಬೋರೆ ಸ್ಕೂಲ್ ಕಾಲೇಜ್ ಮಕ್ಕಳೊಂದು ಅರಿವಿಕೆ ಕೊಡಪ ನಾಟಕ ಪ್ರದರ್ಶನ ನಡೆದತ್ತು. ಕೊಡವತಕ್ಕ ಎಳ್ತುಕಾರ ಕೂಟತ್ರ ಆದ ಮೇಲೆ ಎಳ್ತುಕಾರಕ್ಕೆ ಪುರುಡು ಕೊಡಪ ನಿಟ್ಟಲು ಇದನ್ನು